ಶಿವರ ಸಾರ ಮಂತ್ರ ಸ್ಥಾಪಿತ ಮಂಗಲ ಕಲಯ ಪ್ರಕಂಡು ಜರು ಶಿವರ ಸಾರ ಮಂತ್ರ ಸ್ಥಾಪಿತ ಮಂಗಲ ಕಲಯ ಮಂಗಲ ಕಲಯ ಮಂಗಲ ಕಲಯ ಮಂಗಲ ಕಲಯ ಸಾರ ಕಪಿತ್ತ ಬಲೋ ರಸ ಪುಂಜಕ ಸಾರ ಕಪಿತ್ತ ಬಲೋ ರಸ ಪುಂಜಕ ಧೀರ ಲಕ್ಷ್ಮೀ ನಾರಾಯಣ ಸಕಸುತ ಸಾರ ಕಪಿತ್ತ ಬಲೋ ರಸ ಪುಂಜಕ ಧೀರ ಲಕ್ಷ್ಮೀ ನಾರಾಯಣ ಸಕಸುತ ಸಾರಕ ಪಿತ್ತ ಬಲೋ ರಸ ಪುಂಜಕ ಧೀರ ಲಕ್ಷ್ಮೀ ನಾರಾಯಣ ಸಗಸುತ ಸಕಸುತ ವಾರಣ ವದನ ತ್ರೈಲೋಕ್ಯ ಸುಮೋಹನ ವಾರಣ ವದನ ಮುರಹರನ ನೋಡಿ ನಗುತ ಗಾಂಗೆ ಶರಣರ ಪೊರೆಯೋವರೆ ಶರಣರ ಪೊರೆಯುವರೆ ಮುರಹರ ನೋಡಿ ನಗುತ ಗಾಂಗೆಯನೋ ಶರಣರ ಪೊರೆಯುವರೆ ಶರಣರ ಪೊರೆಯುವರೆ ನಿರತ ವ್ಯಾಮೋಹಗಳ್ ಎಷ್ಟಿರಬಹುದೀತಗೆ ನಿರತ ವ್ಯಾಮೋಹಗಳ್ ಎಷ್ಟಿರಬಹುದೀತಗೆ ನಿರತ ವ್ಯಾಮೋಹಗಳ್ ಎಷ್ಟಿರಬಹುದೀತಗೆ ಎನುತಾಗ ಬೆಳಿದನೋ ಎನುತಾಗ ಬೆಳಿದನೋ ವ್ಯಾಮೋಹಗಳ್ ಎಷ್ಟಿರಬಹುದೀತಗೆ ನಿರತ ವ್ಯಾಮೋಹಗಳ್ ಎಷ್ಟಿರಬಹುದೀತಗೆ ಎನುತಾಗ ಬೆಳಿದನು ಎಷ್ಟಿರಬಹುದೀದಂಗ್ ಎನ್ನುದಾಗ ಬೇಳಿದನೋ ಸಿನುಮಯ ನೇಲಾಲಿಬುದು ಸಿನುಮಯ ನೇಲಾಲಿಬುದು ಸಿನುಮಯ ನೇಲಾಲಿಬುದು ಸಿನುಮಯ ನೇಲಾಲಿಬುದು ಪುಣ್ಯವಂತಗೆ ಘೋರಾರಣ್ಯಗಳು ಪಟ್ಟಣಗಳು ಮಣ್ಣೇ ಹೊನ್ನ ಹೋದು ಪುಣ್ಯವಂತಗೆ ಘೋರಾರಣ್ಯಗಳು ಪಟ್ಟಣಗಳು ಮಣ್ಣೇ ಹೊನ್ನ ಹೋದೋ ಪುಣ್ಯಹೀನಗೆ ರಾಜ್ಯ ಕಾನನವೇ ಕೇಳ್ಮತ್ತೆ ಪುಣ್ಯಹೀನಗೆ ರಾಜ್ಯ ಕಾನನವೇ ಕೇಳ್ಮತ್ತೆ ಪುಣ್ಯಹೀನಗೆ ರಾಜ್ಯ ಕಾನನವೇ ಕೇಳ್ಮತ್ತೆ ಚಿನ್ನಗಳು ಮೃತ್ತಿಕೆಗಳಂತೆ ತೋರುವುವೋ ಚಿನ್ನಗಳು ಮೃತ್ತಿಗೆಗಳಂತೆ ತೋರುವವೋ ಪೇಳಲಾರೇನು ಕರ್ಮ ಪೇಳಲಾರೇನು ಕರ್ಮ ಸಕಲರೇನು ಬಾದಿಬುದು ಶೂಲಿಯನು ಬೆಳಲಿಸಿದು ಬ್ರಹ್ಮನ ಕಪಾಲ ಬ್ರಹ್ಮನ ಕಪಾಲ ಕೂಲಿಯಾಳುಗಳಂತೆ ಸೃಷ್ಟಿಗೈಯುವ ನಜನೋ ಕೂಲಿಯಾಳುಗಳಂತೆ ಸೃಷ್ಟಿಗೈಯುವ ನಜನೋ ಕೂಲಿಯಾಳುಗಳಂತೆ ಸೃಷ್ಟಿಗೈಯುವ ನಜನೋ ಶ್ರೀಲಲನೆ ಪತಿ ನಿನ್ನ ಬೆನ್ನ ನಟ್ಟಿವುದು ಶ್ರೀಲಲನೆ ಪತಿ ನಿನ್ನ ಬೆನ್ನ ನಟ್ಟಿವುದು ಗರುಡ ಧ್ವಜನ ಕೇಳುತ್ತ ಗಂಗಾ ತರಳನ ನುಡಿಗಳನು ಕಳಗಳದ ಗದ ತೆರದೊಳು ಶರಣರು ದೊರಿತಗಳದ ಗದ ತೆರದೊಳು ಶರಣರ ಪೊರೆಯುವುದೇ ಬಿರುದೆನ್ನ ದೊರಿತಗಳದ ಗದ ತೆರದೊಳು ಶರಣರ ದೊರಿತಗಳದ ಗದ ತೆರದೊಳು ಶರಣರ ಪೊರೆ ಉದೆ ಬಿರುದೆನ್ನ ದೇವ ದೇವ ಮುರಾರಿ ನಮ್ಮ ರಕ್ಷಿಸಿ ತಂದೆಯಳಿದ ದಿವಸದಿಂದ ನಮ್ಮ ರಕ್ಷಿಸಿ ತಂದೆಯಳಿದ ದಿವಸದಿಂದ ನಮ್ಮ ರಕ್ಷಿಸಿ ಎಂದು ಕೋರೋ ನೃಪತಿಗೆ ಸಹಾಯದಿಂದ ಗರ್ಜಿಸಿ ಇಂದು ಕೋರೋ ನೃಪತಿಗೆ ಸಹಾಯದಿಂದ ಗರ್ಜಿಸಿ ಭಯ ಪಕ್ಷದಲ್ಲಿ ನಿಮಗೆ ಭೇದವೇ ಕಂದರು ಭಯ ಪಕ್ಷದಲ್ಲಿ ನಿಮಗೆ ಭೇದವೇ ಕ ಕಂದರು ಭಯ ಪಕ್ಷದಲ್ಲಿ ನಿಮಗೆ ಭೇದವೇ, ಕಂದರು ಭಯ ಪಕ್ಷದಲ್ಲಿ ನಿಮಗೆ ಭೇದವೇ, ನಿಮಗೆ ಭೇದವೇ. ಹರಿಯ ಖಾತಿಯ ತಡೆವರಾರೋ, ಹರಿಯ ಖಾತಿಯ ತಡೆವರಾರೋ, ಇನ್ನೆರಡು ಬಲ ಬೆರಗಾಗಿ ಕಣ್ಮುಚ್ಚಿರಲು ಭೀಷ್ಮನು ಬೆದರಿ ರಥದಿಂದಿಳಿದು ನಡೆತಂದು, ಎರಡು ಬಲ ಬೆರಗಾಗಿ ಕಣ್ಮುಚ್ಚಿರಲು ಭೀಷ್ಮನು ಬೆದರಿ ರಥದಿಂದಿಳಿದು ನಡೆತಂದು, ರಥದಿಂದಿಳಿದು ನಡೆತಂದು ಆ ದುರಿತವನದಾವಾಗ್ನಿ, ದುರಿತವನದಾವಾಗ್ನಿ ಲಕ್ಷ್ಮೀವರ ಮುಕುಂದ ಮುರಾರಿ, ಲಕ್ಷ್ಮೀವರ ಮುಕುಂದ ಮುರಾರಿ ಜಯವೆನು ತೆರಗಿಯೇ, ಮಗುಳೆದ್ದ ಚ್ಯುತನ ಮೃದು ಕರವ ಪಿಡಿದೆಂದ, ಅಚ್ಯುತನ ಮೃದು ಕರವ ಪಿಡಿದೆಂದ, ಸ್ವಾಮಿ ಪರಾಕು ಕೃತ ಕಿಟ ಕಿಟತ, ಶ್ರೀ ಮನೋಹರ ಸ್ವಾಮಿ ಪರಾಕು, ಶ್ರೀ ಮನೋಹರ ಸ್ವಾಮಿ ಬರಾಕು, ಪ್ರೇಮದೋಳೆನ್ನಯ ಮಾತ ಲಾಲಿಸಬೇಕು, ಪ್ರೇಮದೋಳ್ ಎನ್ನಯ ಪ್ರೇಮದೋಳೆನ್ನಯ ಮಾತ ಲಾಲಿಸಬೇಕು, ಮಾತ ಲಾಲಿಸಬೇಕು, ಎನ್ನಯ ಕಂಠವ ಅರಿಯಲು ಚಕ್ರವ, ಎನ್ನಯ ಕಂಠವ ಅರಿಯಲು ಚಕ್ರವ, ಚೀನೋಮಯ ಕೈಯಲಿ ಪೀಡಿ ದೇಹೇಯ, ಚಿನುಮಯ ಚಿನ್ಮಯ ಕೈಯಲಿ ಪೀಡಿ ದೇಹೇಯ, ಕೈಯಲಿ ಪಿಡಿ ದೇಹೇಯ, ಕಲಿಸೇ ಚೆನ್ನಾಯ್ತು ಚೆನ್ನಾಯ್ತು ಸೇವಕ ಜಯವ ಪಾಲಿಸಿ ಲೋಕವನ್ನು ರಕ್ಷಿಪ ದೇವ ನಹುದೋ ಮಹಾನುಭಾವ ಲೋಕವನ್ನು ರಕ್ಷಿಪ ದೇವ ನಹುದೋ ದೇವ ನಹುದೋ ದೇವ ನಹುದೋ ಮಹಾನುಭಾವ ಇಂದು ಈಕ್ಷಿಸಲಾರೆ ದೇವ ಕಣ್ಣಾರೆ ಇಂದು ಈಕ್ಷಿಸಲಾರೆ ಇಂದು ಈಕ್ಷಿಸಲಾರೆ ದೇವ ಕಣ್ಣಾರೆ ಎಂದಾದರಿ ಕಾಯ ಎರವಿನೊಡನೆ ಜೀಯ ಎರವಿನೊಡನೆ ಜೀಯ ಇಂದು ಹೋಗಲಿ ತೀರ್ಜೋ ಚಕ್ರವಾಣಿಜೋ ಇಂದು ಹೋಗಲಿ ತೀರ್ಜೋ ಚಕ್ರವಾಣಿಜೋ ಜಾನೆ ನಾನು ಇವರ ಜಗಳವನು ಇಂದು ಈಕ್ಷಿಸಲಾರೆ ದೇವ ಕಣ್ಣಾರೆ ಎನಗೆ ನಗೆಯೂ ಬಂತು ನಿನ್ನ ಕಂಡಿಂದು ಎನಗೆ ನಗೆಯೂ ಬಂತು ನಿನ್ನ ಕಂಡಿಂದು ಎನಗೆ ನಗೆಯೋ ಬಂತು ನಿನ್ನ ಕಂಡಿಂದು ತೃಣವ ಮುರಿಯುವುದಕ್ಕೆ ಕೊಡಲಿಯೂ ಬೇಕೆ ತೃಣವ ಮುರಿಯುವುದಕ್ಕೆ ಕೊಡಲಿಯೂ ಬೇಕೆ ಕೊಡಲಿಯೂ ಬೇಕೆ ಘನವಾಯ್ತು ಚಕ್ರವ ಕಳುಹಿ ಸೆನ್ನಯ ಘನವಾಯ್ತು ಚಕ್ರವ ಕಳುಹಿ ಸೆನ್ನಯ ರೋಮವನ್ನು ಕಡಿದರೆ ನಾನು ಶರಣನೆ ನಿನಗೆ ರೋಮವನ್ನು ಕಡಿದರೆ ನಾನು ಶರಣನೆ ನಿನಗೆ ಶರಣನೆ ನಿನಗೆ ಧನುಜದಲ್ಲಣ ಮುಚ್ಚಿ ವರ ಸಂದನವನೇರಿ ವರ ಸಂದನವನೇರಿ ಕಿರೀಟಿ ಗಭಯವನಿತ್ತ